ಶುದ್ದ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ದ, ಸಚಿವ ಕೆಎಸ್ ಈಶ್ವರಪ್ಪ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಗತ್ಯ ಕ್ರಮ, ಸಚಿವ ಆರ್ ಅಶೋಕ. ಮನ್ರೇಗಾ ಯೋಜನೆಯಲ್ಲಿ ಅಂಗನವಾಡಿ, ಆಟದ ಮೈದಾನ, ನೀರಿನ ಮರುಪೂರಣ ಕೆಲಸಗಳಿಗೂ ಅವಕಾಶ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದಲ್ಲಿ ಕೃಷಿ ತೋಟಗಾರಿಕಾ ಉತ್ಪನ್ನಗಳ ರಫ್ತಿಗೆ ಕರ್ನಾಟಕದ ಕೊಡುಗೆ ಅಪಾರ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ಸಮಯ 6:50. ಕೃಷಿ ರಂಗ. ನಮ್ಮ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ನಿತ್ಯ ಮೇಘ ಸಂದೇಶ, ನಂತರ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು, ನಂತರ ತಜ್ಞವಾಣಿ, ನ್ಯಾನೋ ಯೂರಿಯಾ ಕುರಿತು ನಾರಾಯಣಸ್ವಾಮಿ ಅವರೊಡನೆ ಸಂದರ್ಶನ, ನಂತರ ಎಜಿ ನೀಲ್ಗಾರ್ ಅವರಿಂದ ಜನಪದ ಗೀತೆಗಳನ್ನು ಕೇಳುವಿರಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಜ್ವರ, ತಲೆನೋವು, ಕೆಮ್ಮು, ಮೂಗು ಮತ್ತು ಕಣ್ಣಿನ ಸುತ್ತ ನೋವು, ಏದುಸಿರು, ರಕ್ತ ಮಿಶ್ರಿತ ವಾಂತಿ, ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ ಕಪ್ಪು ಶಿಲೀಂಧ್ರ ಸೋಂಕಿನ ಲಕ್ಷಣಗಳು. ಕೋವಿಡ್-19 ಸೋಂಕು ಗುಣವಾದ ನಂತರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ನಿಗಾವಹಿಸಿ. ಅಗತ್ಯವಿದ್ದಾಗ ಮಾತ್ರ ಸ್ಟೆರಾಯ್ಡ್ ಬಳಸಿ. ಆಮ್ಲಜನಕ ಚಿಕಿತ್ಸೆಗೆ ಶುದ್ಧವಾದ ನೀರನ್ನು ಬಳಸಿ. ಸೋಂಕು ಪತ್ತೆಯಾದ ಕೂಡಲೇ ಚಿಕಿತ್ಸೆ ಪ್ರಾರಂಭಿಸಿ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿನ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 90%, ರಾಯಚೂರು ಜಿಲ್ಲೆ ಒಳಗ 85%, ಬಳ್ಳಾರಿ ಜಿಲ್ಲೆ ಒಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚತುರ್ದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಮುನ್ಸೂಚನೆಯನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಂದು ಚಿಕ್ಕತೋಳು ಗ್ರಾಮ, ತುಮಕೂರುಪೇಟೆ ತಾಲೂಕು, HP ಸುಬ್ರಹ್ಮಣ್ಯ ಅಂತ ಹೇಳಿ. ನಾವೂ ಅದನ್ನು ಉಪಯೋಗಿಸ್ತೀವಿ, ಕಾಫಿ, ಕಾಳುಮೆಣಸು, ತರಕಾರಿಗೆ ಕೆಲವಕ್ಕೆಲ್ಲ ನುವಾಲ್ಗಿ ಉಪಯೋಗಿಸ್ತೀವಿ ನಾವು. ಚೆನ್ನಾಗಿ ಬೆಳೆನೂ ಬರ್ತದೆ. ನಾವು ವರ್ಷದಲ್ಲಿ ಒಂದೆರಡು ಸರಿ ಕಾಫಿಗೆ ಕಾಂಟಪ್ ಇದ್ರ ಜೊತೆ ಆಕ್ಷನ್ ಜೊತೆ ಅದನ್ನ ಸೇರಿಸಿ ನಾವು ಸ್ಪ್ರೇ ಮಾಡ್ತೀವಿ. ಚೆನ್ನಾಗಿ ಒಳ್ಳೆ ಕಲರ್ ಆಗಿ ಗಿಡ ಒಳ್ಳೆ ಚೆನ್ನಾಗಿ ಹಣ್ಣು ಎಲ್ಲ ಚೆನ್ನಾಗಿ ಬರ್ತದೆ, ಅನುಕೂಲ ಆಗಿದೆ. ಅದರಲ್ಲಿ ನೀವು ಅದನ್ನು ಅನುಕೂಲ ಬಳಸ್ಕೋಬೇಕು. ಹೆಚ್ಚಿನ ಇದೇನಾದ್ರು ವಿಷಯ ಬೇಕಾದ್ರೆ ನಮ್ಮ ಹರ್ಷ ಮಗ ಇದನ್ನಲ್ಲ, ಅವ್ನ ಫೋನ್ ನಂಬರ್ ತಗೊಂಡು ಮಾತಾಡ್ಕೊಂಡ್ರೆ ಅವ್ನ ಎಲ್ಲ ವಿಷಯನು ಹೇಳ್ತಾನೆ, ಎಷ್ಟು ಕೊಡ್ಬೇಕು ಅದನ್ನ ಎಲ್ಲಾನು ಹೇಳ್ಕೊಡ್ತಾನೆ. ಅದನ್ನ ನೀವು ತಿಳ್ಕೊಂಡು ಆದಷ್ಟು ನೀವು ಅದನ್ನು ಉಪಯೋಗಿಸೋದ್ರಿಂದ ಭಾರಿ ಒಳ್ಳೇದು, ಮತ್ತೆ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ. ಅದು ರಾಸಾಯನಿಕ ಬೆಳೆಸ್ದಂಗೆ ಏನಲ್ಲ. ಅದು ಕಾಳು ಮೆಣಸಿಗೆ ನಾವು ನರ್ಸರಿಗೂ ಬೆಳೆಸ್ತೀವಿ. ಚಿಗುರು ಸ್ವಲ್ಪ ದಾಟ್ತು ಅಂತ ಹೇಳುವಾಗ ಒಂದ್ಸರಿ ಸ್ಪ್ರೇ ಕೊಡ್ತೀವಿ. ಅದಕ್ಕೆ ಒಂದು 10-20 ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಕೊಟ್ರೆ ಚೆನ್ನಾಗಿ ಬೆಳೀತದೆ. ಅದು ಕಾಫಿಗೆ ಇನ್ನೇನು 2 ಟೈಮ್ ನಾವು ಬೆಳೆಸ್ತೀವಿ, ಅದು ಬೇಕಾದ 4 ಟೈಮು ಹಾಕಿ ಅದನ್ನ ಸ್ಪ್ರೇ ಮಾಡಬಹುದು. ಕಿತ್ಲೆ ಇರಬಹುದು, ಯಾವುದೇ ಬೆಳೆಗೂ ಅದನ್ನು ಉಪಯೋಗಿಸಬಹುದು. ಹರ್ಷನ ಸಂಖ್ಯೆ ಹೇಳ್ತೀನಿ, ಫೋನ್ ನಂಬರ್ 9731-60-63-26. 9731-60-63-26. ಈ ಸಂಖ್ಯೆ ಫೋನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾದ್ರೂ ಮಾಹಿತಿ ಸಿಗ್ತದೆ. ಬಳಸಿ ಬಳಸಿ ನೋವಾಲ್ಗಿ ದ್ರಾವಣವನ್ನ, ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಟಗಳನ್ನ, ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ, ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನುಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884-26-7651. ಸಂಖ್ಯೆ ಮತ್ತೊಮ್ಮೆ 8884-26-7651. ಪೈರುಗಳಲ್ಲಿ ಬೆಳವಣಿಗೆ ಆಗುವುದು, ಹಣವು ಉಳಿತಾಯವಾಗುವುದು, ಬೆಳೆಯು ಬಾಳಿಕೆ ಬರುವುದು. ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು, ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು. ರೈತ ಬಾಂಧವರೇ, ನನ್ನ ಹೆಸರು ಮಧುಸೂದನ್ ಅಂತೇಳಿ, ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯಲ್ಲಿ ವ್ಯವಸ್ಥಾಪನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ರಾಜ್ಯದಲ್ಲಿ ಮುಖ್ಯವಾಗಿ ಹಾಸನ್, ಸಕಲೇಶ್ಪುರ, ಚಿಕ್ಕಮಂಗಳೂರು ಆ ಕಡೆ ಶುಂಠಿ, ಕಾಫಿ, ಪೆಪ್ಪರ್, ಭತ್ತ, ತರಕಾರಿ, ಟೊಮೊಟೊ, ಗುಲಾಬಿ ಗಿಡ, ಬಾಳೆ, ಹಿಪ್ಪನೇರಳೆ ಬೆಳೆ, ಪ್ರತಿಯೊಂದು ಬೆಳೆಗೂ ಆಗುತ್ತೆ. ತುಂಬಾ ಜನ ಬೆಳೀತಾ ಇದ್ದಾರೆ, ಸಾವಿರಾರು ಜನ ನಮ್ದು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದಾರೆ. ಕೆಮಿಕಲ್ ಫರ್ಟಿಲೈಸರ್ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ನಾನೇ ಇವಾಗ ನನ್ನ ಸ್ವಂತ ಹೊಲದಲ್ಲಿ ಏಲಕ್ಕಿ ಬೆಳೆ ಬೆಳೀತಾ ಇದ್ದೀನಿ. 1 ಗ್ರಾಂ ಕೂಡ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಿಲ್ಲ, ಕೊಟ್ಟಿರೋರ್ಗಿಂತ ಡಬಲ್ ಸೈಜ್ ನಲ್ಲಿ ಬೆಳೀತಾ ಇದೆ. ಸಾಧ್ಯ ಇದೆ, ಖರ್ಚು ಕಮ್ಮಿ ಮಾಡಿಕೊಂಡು ನುವಾಲ್ಗಿ ಉಪಯೋಗಿಸ್ಕೊಳ್ಳಿ, ಬೆಳೆ ಬೆಳೀರಿ, ಲಾಭಾಂಶ ನೋಡಿ, ಇನ್ನೊಂದು 10 ಜನಕ್ಕೆ ಕಲಿಸ್ಕೊಡಿ. ಒಂದು, ನಿಮ್ಗೆ ಉಳಿತಾಯ ಆಗಿ ಲಾಭಾಂಶ ಹೆಚ್ಚಿಗೆ ಆಗುತ್ತೆ, ಎರಡನೇದು ಅದನ್ನ ತಿನ್ನೋ ಅಂತ ಜನಗಳು ಕೂಡ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ಎರಡು ಅನುಕೂಲನು ನೀವು ಮಾಡಿಕೊಂಡು ತಿನ್ನೋರು ಕೂಡ ಆರೋಗ್ಯ ಕೊಡಿ ಅಂತ ಹೇಳಿ ಕೇಳಿಕೊಂಡು ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ತಾವು ಯೂರಿಯಾ ಬಗ್ಗೆ ಕೇಳಿರಿ, ಮುರಟಾ ಪೊಟ್ಯಾಶ್ ಬಗ್ಗೆ ಕೇಳಿರಿ, ಡಿಎಪಿ ಬಗ್ಗೆ ಕೇಳಿರಿ, ಸಾಕಷ್ಟು ರಸಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಬಹಳಷ್ಟು ವರ್ಷಗಳಿಂದ ಉಪಯೋಗ ಮಾಡಿಕೊಂಡು ಬಂದಿರಿ. ಆದ್ರೆ ಇತ್ತೀಚೆಗೆ ನ್ಯಾನೋ ಯೂರಿಯಾ ಇದು ಒಂದು ಮಾರ್ಕೆಟ್ಗೆ ಬರೋದದ. ಇದ್ರ ಬಗ್ಗೆ ಸಾಕಷ್ಟು ನಾವು ಕೇಳಿದ್ದೀವಿ, ಪೇಪರ್ನಲ್ಲಿ ಬಂದದ, ಮಾಧ್ಯಮಗಳಲ್ಲಿ ಬಂದದ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಹಿತ ಈ ನ್ಯಾನೋ ಯೂರಿಯಾ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ನಡೀತಾ ಇರುವಂತದ್ದು. ತಾವಂತ ಇರ್ಬೇಕು, ಏನಪ್ಪ ಇವತ್ತು ಕುಲಕರ್ಣಿ ಅವ್ರು ಏನೋ ನ್ಯಾನೋ ಯೂರಿಯಾ ಬಗ್ಗೆ ಹೇಳಿತಾರಲ್ಲ ಅಂತೇಳಿ. ಇದೊಂದು ಹೊಸ ತಂತ್ರಜ್ಞಾನ ಅದ. ಇದು ಏನು, ಹೆಂಗ ಉಪಯೋಗ ಮಾಡಬೇಕು, ಇದರಿಂದ ಏನೆಲ್ಲ ನಮ್ಮ ರೈತಿಗೆ ಅನುಕೂಲ ಆಗ್ತದ ಅನ್ನೋದನ್ನ ವಿವರವಾದ ಮಾಹಿತಿ ಮಾಡಿಕೊಡ್ಲಿಕ್ಕೆ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಬೆಂಗಳೂರಿನಲ್ಲಿರುವಂತಹ ಇಫ್ಕೋ ಸಂಸ್ಥೆಯ ರಾಜ್ಯ ಮಾರಾಟ ವ್ಯವಸ್ಥಾಪಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರ ಅವರನ್ನ ಮಾತಾಡಿಸಿ ಎಲ್ಲ ಮಾಹಿತಿಯನ್ನ ಮಾಡಿಕೊಳ್ಳಂತ. ನಮಸ್ಕಾರ ನಾರಾಯಣ ಸ್ವಾಮಿ ಅವರ. ನಮಸ್ಕಾರ ಸರ್. ಸರ್, ನಮ್ಮ ರೈತರಿಗೆ ಎಲ್ಲಾ ಗೊಬ್ಬರಗಳು ಗುರುತು, ಆದ್ರೆ ಇದು ನ್ಯಾನೋ ಯೂರಿಯಾ ಅನ್ನೋದಲ್ಲ ಸರ್, ಇತ್ತೀಚೆಗೆ ಮಾರುಕಟ್ಟೆಗೆ ಬರುವಂತದ್ದು. ಅದಕ್ಕೆ ಮೊದಲಿಗೆ ಈ ನ್ಯಾನೋ ಯೂರಿಯಾ ಅಂದ್ರೆ ಏನು, ಇದ್ರ ತಂತ್ರಜ್ಞಾನ ಏನದ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತಾರೆ? ಸರ್, ರೈತ ಬಾಂಧವರೇ, ಇತ್ತೀಚೆಗೆ ನಾವುಗಳೆಲ್ಲಾನು ಯೂರಿಯಾ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ರಿ. ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳ ಮತ್ತು ಕೇಂದ್ರ ರಸಾಯನಿಕ ಮಂತ್ರಿಗಳ ಆಶಯದಂತೆ ಇಫ್ಕೋ ವ್ಯವಸ್ಥಾಪಕ ನಿರ್ದೇಶಕರಾದಂತ ಡಾಕ್ಟರ್ ಎಸ್ ಅವಸ್ಥಿತಾಯಿಗ್ರು ಅವರ ಮುಂದಾಲೋಚನೆಯಲ್ಲಿ ಇಫ್ಕೋ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ R&D ಸೆಂಟರ್ ಕಲೋನ್ ನಲ್ಲಿ ಸ್ಟಾರ್ಟ್ ಮಾಡಿ ಅದರಲ್ಲಿ ನ್ಯಾನೋ ಯೂರಿಯಾದ ಬಗ್ಗೆ ತಂತ್ರಜ್ಞಾನ ಯಾವ ತರ ಡೆವಲಪ್ ಮಾಡ್ಬೇಕಂತ ಸುಮಾರು 5-6 ವರ್ಷದಿಂದ ತಂತ್ರಜ್ಞಾನ ಡೆವಲಪ್ ಮಾಡಿ ನ್ಯಾನೋ ಯೂರಿಯಾವನ್ನು ಬಿಡುಗಡೆ ಮಾಡ್ತು. ಸುಮಾರು 2 ವರ್ಷದ ಹಿಂದೆ ನಮ್ಮ ಕೇಂದ್ರ ಮಂತ್ರಿಗಳಾದಂತ ಶ್ರೀಯುತ ಸದಾನಂದ ಗೌಡ ತಯಾರು ಈಗ ನ್ಯಾನೋ ಯೂರಿಯಾವನ್ನು ಟೆಸ್ಟಿಂಗ್ ಪರ್ಪಸ್ ಗಾಗಿ ಲೋಕಾರ್ಪಣೆ ಮಾಡಿದ್ರು. ತದನಂತರ ಸುಮಾರು 11,000 ರೈತರ ಗದ್ದೆಗಳಲ್ಲಿ, ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ICAR ಇನ್ಸ್ಟಿಟ್ಯೂಟ್ಗಳಲ್ಲಿ ಮತ್ತು ಕೆವಿಕೆಗಳಲ್ಲಿ ಸರಾಗವಾಗಿ ಈ ಟೆಸ್ಟಿಂಗ್ ಅನ್ನು ಮಾಡಿದ ನಂತರ ನಮಗೆ ಕಂಡು ಬಂದಿದ್ದೇನಪ್ಪ ಅಂದ್ರೆ, ಈ ನ್ಯಾನೋ ಯೂರಿಯಾ ಬಳಕೆ ಮಾಡೋದ್ರಿಂದ ರೈತರು 50% ಕಡಿಮೆ ಯೂರಿಯಾ ಬಳಕೆ ಮಾಡಿದಲ್ಲೂ ಸಹ ನಾವು 8-15% ವರೆಗೂ ಇಳುವರಿಯನ್ನು ಸುಮಾರು 74 ಬೆಳೆಗಳಲ್ಲಿ ಕಂಡು ಬಂದಿದ್ದೇವೆ. ಭಾರತ ದೇಶದ ಎಲ್ಲಾ ಕಮಿಟಿಗಳಲ್ಲಿ ಇದನ್ನು ಕೂಲಂಕಷವಾಗಿ ಸ್ಟಡಿ ಮಾಡಿ ಹೌದು ಇದು ರೈತರಿಗೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ಕಾರಣದಿಂದ ಭಾರತ ಸರ್ಕಾರವು ಇಫ್ಕೋ ಸಂಸ್ಥೆಗೆ ತಾವುಗಳು ತಯಾರು ಮಾಡಿ ರೈತರಿಗೆ ಮಾರುಕಟ್ಟೆ ಮಾಡಿ ಅನ್ನೋದ್ರ ಬಗ್ಗೆ ಅನುಮತಿಯನ್ನು ಸಹ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಮುಖಾಂತರ ಇನ್ಕ್ಲೂಡ್ ಮಾಡೋದ್ರ ಜೊತೆಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಸರ್, ಅಂತಂದ್ರೆ ಈ ನ್ಯಾನೋ ಯೂರಿಯಾ ಅಂದ್ರೆ ಏನಿರ್ತದ, ಹೆಂಗಿರ್ತದ, ಇದರ ಏನ್ ತಂತ್ರಜ್ಞಾನ ಅದ, ಅದು ಹೇಳ್ತಾರೆ? ಸರಿ, ಈಗ ನ್ಯಾನೋ ಯೂರಿಯಾ ಅಂದ್ರೆ ಅತಿ ಸಣ್ಣ ಕಣಗಳಿರುತ್ತೆ. ಇದರಲ್ಲಿ ಒಂದು ನ್ಯಾನೋ ಕಣ ನಮ್ಮ ಸಾಧಾರಣ ಯೂರಿಯಾ ಇರುತ್ತಲ್ಲ ಅದರಲ್ಲಿ 10,000ಕ್ಕೂ ಹೆಚ್ಚು ಮೇಲ್ಮೈ ವಿಸ್ತೀರ್ಣ ಹೊಂದಿರುವಂತ ಕಣ ಆಗಿರುತ್ತಿದ್ದು. ಅದು ಅಷ್ಟನ್ನ ಒಡೆದಾಗೆ 10^-8 ಅಂತ ಏನ್ ಹೇಳ್ತೀವಿ, ಅದು ಒಂದು ನ್ಯಾನೋ ಕಣದಲ್ಲಿ ಸಾಧಾರಣ ಯೂರಿಯಾಕ್ಕಿಂತ 10,000 ಮೇಲ್ಪಟ್ಟು ವಿಸ್ತೀರ್ಣ ಇರ್ತದೆ ಅದು. ಆದ ಕಾರಣ ನಾವು ಬೆಳೆ ಮೇಲೆ ಸಿಂಪರಣೆ ಮಾಡಿದಾಗ ಇದು ಕಣಗಳ ರೂಪದಲ್ಲಿ ಎಲೆಗಳಲ್ಲಿ ಹೋಗಿ ನಮ್ಮ ವ್ಯಾಕ್ಯೂಲ್ ಅಂತ ಏನಿರುತ್ತೆ ಅದರಲ್ಲಿ ಸಂಗ್ರಹಣೆ ಆಗಿ ನಮಗೆ ಬೆಳೆಗೆ ಬೇಕಾದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಅದು ಇಳುವರಿಯನ್ನು ಹೆಚ್ಚು ಮಾಡುವಲ್ಲಿ ಉಪಯೋಗ ಆಗ್ತದೆ. ಆದ್ರೆ ನಾವು ಈ ನಾರ್ಮಲ್ ಯೂರಿಯಾ ಅಂತ ಏನ್ ಹೇಳ್ತೀವಿ, ಸಾಧಾರಣ ಯೂರಿಯಾನ ನಾವು ಭೂಮಿಗೆ ಹಾಕ್ತೀವಿ, ಇದನ್ನ ನಾವು ಎಲೆ ಮೇಲೆ ಸಿಂಪಡಣೆ ಮಾಡ್ತೀವಿ, ಇದಕ್ಕಿರೋ ವ್ಯತ್ಯಾಸ ಇದೆ ಅಷ್ಟೇ. ನಾವು ಸಾಧಾರಣ ಯೂರಿಯನ್ ಭೂಮಿಗೆ ಹಾಕ್ದಾಗೆ ಸುಮಾರು 20-100 kg ಯೂರಿಯನ್ ಭೂಮಿಗೆ ಹಾಕ್ದಾಗೆ 20-25 kg ಅಷ್ಟೇ ಬೆಳೆಗೆ ಸಿಗ್ತಾ ಇದೆ. ಆದ್ರೆ ಇನ್ನು 70-75 kg ಹಲವಾರು ರೂಪದಲ್ಲಿ ಹಾಳಾಗಿ ಹೋಗ್ತಾ ಇದೆ, ಅಂದ್ರೆ ಬಾವಿಯಾಗಿ ಹೋಗ್ತಾ ಇದೆ, ಇಲ್ಲ ಭೂಮಿಯಲ್ಲಿ ಕೊಚ್ಚಿ ಹೋಗ್ತಾ ಇದೆ, ಇಲ್ಲ ನೀರ್ಗೋಗಿ ಸೇರ್ತಾ ಇದೆ. ಸೊ ಆದ್ರೆ ನಾವು ನ್ಯಾನೋ ತಂತ್ರಜ್ಞಾನದ ನ್ಯಾನೋ ಯೂರಿಯಾವನ್ನು ಸಿಂಪಡಣೆ ಮಾಡಿದಲ್ಲಿ ಸುಮಾರು 90-95% ಬೆಳೆಗೆ ಹೋಗುತ್ತೆ. ಆದ ಕಾರಣ ಅಲ್ಲಿ ವೇಸ್ಟೇಜ್ ಕಡಿಮೆ ಆಗಿರೋದ್ರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ರೈತರು ಅತಿ ಅಧಿಕ ಇಳುವರಿ ಅಧಿಕ ಇನ್ಕಮ್ ಅನ್ನು ಸಹ ಪಡಿಬಹುದಂತ ಈ ಸಮಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಪ್ರಶ್ನೆ ಬರ್ತಾ ನಮ್ಮ ರೈತರ ತಲೆಯೊಳಗ ಏನು ಅಂತಂದ್ರ, ಈ ನ್ಯಾನೋ ಯೂರಿಯಾ ಏನದಲ್ಲ, ಇದನ್ನು ಕೆಮಿಕಲ್ಲು ಅಥವಾ ಇದು ಕೆಮಿಕಲ್ ಅಲ್ಲ? ಸರ್, ಇದನ್ನ ನಾವು ಯಾಕೆಂದ್ರೆ ಆರ್ಗ್ಯಾನಿಕ್ ಅಂತ ನೀವು ಆರ್ಗ್ಯಾನಿಕ್ ಸರ್ಟಿಫೈಡ್ ಏಜೆನ್ಸಿಗೆ ಅಪ್ರೂವಲ್ ಸಹ ಕಳಿಸಿದೀವಿ, ಇಂಟರ್ನ್ಯಾಷನಲ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಏಜೆನ್ಸಿ ಮುಖಾಂತರ. ಬಟ್ ಇದು ಯೂರಿಯಾ ಮಾಲಿಕಲ್ ಇರುವ ಸಾರಜನಕವನ್ನು ತೆಗೆದೇ ಇದನ್ನು ಉಪಯೋಗ ಮಾಡಿರೋದು. ಓಕೆ, ಇದು ಸುಮಾರು 4% ಸೊಲ್ಯೂಷನ್ ಇರುತ್ತಷ್ಟೇ ಇದರಲ್ಲಿ, ಬಟ್ ಯೂರಿಯಾದಲ್ಲಿ 46% ನೈಟ್ರೋಜನ್ ಇದೆ. ಆಯ್ತು ಸರ್. ಸರ್, ನಾ ಕೇಳೋದೇನು ಅಂತಂದ್ರೆ ಪ್ರಶ್ನೆ, ಈಗ ಸಾವಯವ ಪದ್ಧತಿಯೊಳಗೆ ನಮ್ಮ ಹತ್ರ ಏನ ರೈತರು ಬೆಳೆಗಳನ್ನ ಬೆಳಿತಿರ್ತಾರೆ, ಹಣ್ಣು ಬೆಳಿತಾರೆ, ತರಕಾರಿ ಬೆಳಿತಾರೆ, ಮತ್ತೊಂದೆಲ್ಲ ಬೆಳಿತಿರ್ತಾರೆ, ಅವ್ರಂದ್ರೆ ಸರ್ಟಿಫೈ ಮಾಡ್ಕೊಂಡಿರ್ತಾರೆ ಏನಂತಂದ್ರೆ ನಮ್ಮದು ಸಾವಯವ ಉತ್ಪನ್ನ ಅಂತೇಳಿ. ನನ್ನ ಪ್ರಶ್ನೆ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಹೇಳ್ತಾರಂತ ರೈತ ಬಾಂಧವರ ಪ್ರಶ್ನೆ ಏನು ಅಂತಂದ್ರೆ, ಇದು ಕೆಮಿಕಲ್ಲು ನಾನ್ ಕೆಮಿಕಲ್ಲು ಅಂತ ನನಗೆ ಬೇಕಷ್ಟೇ. ಸರ್, ಇದು ನಾನ್ ಕೆಮಿಕಲ್ ಅಂತ ಆಲ್ರೆಡಿ ಈಗಾಗಲೇ ಹೇಳ್ದಂಗೆ ನಾವು ಆರ್ಗ್ಯಾನಿಕ್ ಸರ್ಟಿಫೈ ಏಜೆನ್ಸಿಗೆ ಕಳಿಸ್ಕೊಟ್ಟಿದ್ವಿ. ಇನ್ ಕೆಲವೇ ದಿನಗಳಲ್ಲಿ ಇದನ್ನ ನಾವು ಕಳಿಸ್ಕೊಡ್ತೀವಿ. ಅಂದ್ರೆ ಬರಬಹುದು ಅಲ್ಲಿಂದ ಆ ರಿಪೋರ್ಟ್ ಬಂದ ಮೇಲೆ? ಖಂಡಿತ ಬರುತ್ತೆ. ಅಂದ್ರೆ ನಾನ್ ಕೆಮಿಕಲ್ ಅಂತ ಬರುವಂತ ಒಂದು ಆಶೆ ನಿಮ್ಗದ? ಹೌದು ಹೌದು, ಖಂಡಿತ ಬರುತ್ತೆ. ಸರ್, ಮತ್ತೆ ಹಾಗಾದ್ರೆ ಈ ನ್ಯಾನೋ ತಂತ್ರಜ್ಞಾನ ಆಧಾರಿತ ಯೂರಿಯಾ ಒಂದೇ ಅದನೋ ಅಥವಾ ಬೇರೆ ಬೇರೆ ಇವುಗಳು ಸಹಿತ ಇದ್ರೊಳಗೆ ಅದಾವಂತರು? ಸರ್, ಈಗ ಇತ್ತೀಚೆಗೆ ಓನ್ಲಿ ನ್ಯಾನೋ ಯೂರಿಯಾ ಒಂದಕ್ಕೆ ಭಾರತ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಭಾರತದ ಸರ್ಕಾರದ ಮುಂದೆ ನ್ಯಾನೋ ಜಿಂಕ್ ಇದೆ, ನ್ಯಾನೋ ಕಾಪರ್ ಇದೆ, ಮುಂದಿನ ದಿನಗಳಲ್ಲಿ ನ್ಯಾನೋ ಡಿಎಪಿ ಸಹ ತಮ್ಮ ರೈತರಿಗೆ ಸಿಗೋ ತರ ಮಾಡೋ ವ್ಯವಸ್ಥೆ ಮಾಡ್ತಾ ಇದೀವಿ. ಸರ್, ಅಂದ್ರೆ ಈಗ ಇನ್ನೊಂದು ಪ್ರಶ್ನೆ ನಮ್ಮ ರೈತರ ತಲೆಯೊಳಗೆ ಏನ್ ಬರ್ತದೆ ಅಂತಂದ್ರೆ, ಇದು ನಮ್ಮ ದೇಶದಲ್ಲಿ ನೀವು ಏನ್ ಬಿಡುಗಡೆ ಮಾಡೋರಿದ್ರಿ, ಮತ್ತೆ ಬೇರೆ ದೇಶಗಳಲ್ಲಿ ಅಂದ್ರೆ ಯಾವ ಮುಂದುವರೆದ ರಾಷ್ಟ್ರಗಳಂತದವ, ಅಮೆರಿಕಾದ ಮತ್ತೊಂದದ, ಬೇರೆ ದೇಶಗಳು, ಯುರೋಪ್ ನಲ್ಲಿ, ಅಲ್ಲಿ ಏನಾದ್ರೂ ಈ ತಂತ್ರಜ್ಞಾನ ಇರುವಂತ ಗೊಬ್ಬರಗಳು ಬಂದವಂತ್ರ ಹೆಂಗ? ಸರ್, ಈಗಿನ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲೇ ಪ್ರಪ್ರಥಮದ ಮಾರಿಗೆ ಭಾರತ ಸರ್ಕಾರದ ಅನುಮೋದನೆಯೊಂದಿಗೆ ಯೂರಿಯಾ ಏನ್ ತಯಾರ್ ಮಾಡ್ಲಿತ್ತಿದೆಯೋ ಇದು ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಬಂದಿರುವಂತ ಯೂರಿಯಾ ನ್ಯಾನೋ ಯೂರಿಯಾ. ಅಂದ್ರೆ ನಾವು ಹೆಮ್ಮೆ ಪಟ್ಕೊಳ್ಳುವಂತದ್ದು ನಮ್ಮ ವಿಜ್ಞಾನಿಗಳು ಮಾಡಿರುವಂತದ್ದು ನಮ್ಮ ಒಂದು ಉತ್ಪನ್ನ ಅಂತ ಹೇಳಿ. ಹೌದು, ಖಂಡಿತವಾಗ್ಲು ಖಂಡಿತವಾಗ್ಲು. ಸರ್, ಇನ್ನ ಈಗ ನೀವು ಈ ಒಂದು ನ್ಯಾನೋ ಯೂರಿಯಾವನ್ನ ಯಾವಾಗ ನೀವು ಮಾರುಕಟ್ಟೆಗೆ ಬಿಡುಗಡೆ ಮಾಡೋರಿದ್ರಿ ಇಫ್ಕೋ ವತಿಯಿಂದ? ಸರ್, ಇನ್ನು 15-20 ದಿವಸದೊಳಗಡೆ ಎಲ್ಲಾ ರೈತರಿಗೆ ಸಹಕಾರ ಸಂಘಗಳ ಮತ್ತು ಇಫ್ಕೋ ಇ ಬಜಾರ್ ಫ್ರಾಂಚೈಸಿಗಳಲ್ಲಿ ತಾವು ತಗೊಂಡು ಹೋಗ್ಬಹುದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ತಾವುಗಳು ಆನ್ಲೈನ್ ಮುಖಾಂತರ ಸಹ ಇಫ್ಕೋ ಇ ಬಜಾರ್ .in ವೆಬ್ಸೈಟ್ ನಲ್ಲಿ ಆನ್ಲೈನ್ ಮುಖಾಂತರ ಸಹ ತಾವುಗಳು ತರಿಸ್ಕೊಬಹುದು ನಿಮ್ ಬಾಗಿಲು. ಸರ್, ಇನ್ನೊಂದ್ಸಲ ಹೇಳಿ ಸರ್. ಸರ್, ಇಫ್ಕೋ ಎಲ್ಲಾ ಸಹಕಾರ ಸಂಘಗಳಲ್ಲಿ ಇಫ್ಕೋ ಇ ಬಜಾರ್ ಫ್ರಾಂಚೈಸಿಗಳಲ್ಲಿ IFFDC ಫ್ರಾಂಚೈಸಿಗಳಲ್ಲಿ ಇದನ್ನ ತಾವುಗಳು ಹೋಗಿ ಅಲ್ಲಿ ತಗೊಂಡ್ಬರ್ಬೋದು ರೈತ ಬಂದವರು. ಎರಡನೇದಾಗಿ ತಾವುಗಳು ಈಗ ಆನ್ಲೈನ್ ಮುಖಾಂತರನೇ ನಾವು ಇಫ್ಕೋ ಇ ಬಜಾರ್ .in ಅಂತ ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡಿದೀವಿ ನಾವು. ರೈತ ಬಾಂಧವರು ಮನೇಲಿ ಕುಂತ್ಕೊಂಡೆ ಒಂದ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಗೇನ್ ಕೃಷಿ ಪರಿಕ ಇನ್ಕ್ಲೂಡಿಂಗ್ ನ್ಯಾನೋ ಯೂರಿಯಾನ ತಾವುಗಳು ಆನ್ಲೈನ್ ನಲ್ಲೇ ಸಹ ತಾವು ತರ್ಸ್ಕೊಬಹುದು. ಸರ್, ಅಂದ್ರೆ ಎಲ್ಲಾ ರೀತಿಯ ಒಂದು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ಲಿಕ್ಕೆ ಇಫ್ಕೋ ಸಂಸ್ಥೆ ರೆಡಿ ಅದ? ಸದ್ಯ ರೆಡಿ ಆಗಿದೆ, ಆಲ್ರೆಡಿ ರೆಡಿ ಆಗಿದೆ. ಸರ್, ಅಂದ್ರೆ ಒಂದು ರೇಟ್ ಏನ್ ಫಿಕ್ಸ್ ಮಾಡ್ರಿ? ರೇಟ್ ಏನಾದ್ರೂ ಬಿಡುಗಡೆ ಮಾಡಿರೋ ಅಥವಾ ಇನ್ನು ಬಿಡುಗಡೆ ಮಾಡ್ಬೇಕಾ? ಇಲ್ಲ ಸರ್, ರೇಟು ಸಹ ಬಿಡುಗಡೆ ಮಾಡಿದೀವಿ. ಒಂದು 500 ml ಬಾಟಲ್ಗೆ 240 rupees MRP ದರವನ್ನು ನಿಗದಿಪಡಿಸಿದೀವಿ. ಓಹೋಹೋ. ಸರ್, ಅಂತಂದ್ರೆ ಈಗ ಒಂದು ಚೀಲ ಯೂರಿಯಾನ ನಮ್ಮ ರೈತರು ಉಪಯೋಗ ಮಾಡ್ತಾರೆ, ಅಲ್ಲಿ 500 ml, ಇದು ಒಂದ್ ಎಕರೆಗೆ ಎಷ್ಟು ರೆಕಮೆಂಡ್ ಮಾಡಿರಿ? ಸರ್, ಇದು ಒಂದು ಬಾಟಲ್ 500 ml ನ್ಯಾನೋ ಯೂರಿಯಾ ಬಾಟಲ್ ಒಂದು ಯೂರಿಯಾ ಬ್ಯಾಗ್ಗೆ ಸಮ. ಒಂದು ಬ್ಯಾಗ್ 500 ml ಅಂದ್ರೆ ಒಂದು ಬ್ಯಾಗ್ ಯೂರಿಯಾ 500 ml ಬಾಟಲ್ ಏನಿದೆ ಅದು ಒಂದು 45 kg ಯೂರಿಯಾ ಬ್ಯಾಗ್ಗೆ ಸಮ. ಇದನ್ನ ನಾವು ಉಪಯೋಗ ಮಾಡ್ಬೇಕಾಗಿರೋದು 2-4 ml 1 L ನೀರಿನಲ್ಲಿ ಬೆರೆಸಿ ಅದನ್ನು ಬೆಳೆ ಮೇಲೆ ಸಿಂಪಡಣೆ, ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೇಕು. ಇದನ್ನ 2 ಬಾರಿ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಒಂದು 25-30 ದಿವಸ ನಾಟಿ ಮಾಡಿದ 25-30 ದಿವಸದೊಳಗಡೆ ಒಂದು ಸಿಂಪಡಣೆ, ಹೂ ಬಿಡುವ ಮೊದಲಿಗೆ 40-45 ದಿವಸಕ್ಕೆ ಎರಡನೇ ಸಿಂಪಡಣೆ ಮಾಡೋದ್ರಿಂದ ನಾವು ಯೂರಿಯಾ ಬಳಕೆನ ಕಡಿಮೆ ಮಾಡ್ತೀವಿ. ಅಂತಂದ್ರೆ ಸರ್, ಈಗ ಯೂರಿಯಾ ಸದ್ಯ ನಮ್ಮ ರೈತರು ಬಹಳಷ್ಟು ವರ್ಷಗಳಿಂದ ಉಪಯೋಗ ಮಾಡ್ಕೊಂಡು ಬರ್ಲಿತ್ತಾರ, ಅದಕ್ಕೆ ಇದಕ್ಕೆ ಅವ್ರಿಗೆ ಏನ್ ಅನುಕೂಲ ಆಗ್ತದ? ಖರ್ಚು ವೆಚ್ಚ ಎಲ್ಲ ಹೋಲಿಸಿ ನೋಡಿದಾಗ, ಆಮೇಲೆ ಮಣ್ಣಿನ ಗುಣಧರ್ಮದ ಮೇಲೆ, ಮಣ್ಣಿನ ಒಂದು ಆರೋಗ್ಯದ ಮೇಲೆ ನಾವು ಲೆಕ್ಕ ಹಾಕಿದ್ರೆ ಸರ್, ಈಗ ಇದು ನ್ಯಾನೋ ಯೂರಿಯಾ ಇದು ಬೆಲೆಯಲ್ಲಿ ಯೂರಿಯಾ ಬ್ಯಾಗ್ ಗಿಂತ 10% ಕಡಿಮೆ ಬೆಲೆ ಇದೆ ಮೊದಲನೇದಾಗಿ. ಎರಡನೇದಾಗಿ ನಾವು ಯೂರಿಯಾ, ಸಾಧಾರಣ ಯೂರಿಯಾನ ಭೂಮಿಗೆ ಹಾಕದಲ್ಲಿ ಬರೀ 20-25% ಭೂಮಿಗೆ ಹಾಕಿದ ಯೂರಿಯಾದಲ್ಲಿ ಬಳಕೆ ಆಗ್ತಿತ್ತು. ಅಂದ್ರೆ 100 ಕೆಜಿ ಯೂರಿಯಾದಲ್ಲಿ 25 ಕೆಜಿ ಅಷ್ಟೇ ಬೆಳೆಗೆ ಸಿಕ್ತಿತ್ತು, 75% ವೇಸ್ಟ್ ಆಗ್ತಿತ್ತು. 75% ವೇಸ್ಟ್ ಆಗಿ ನಮಗೆ ಹಲವಾರು ರೀತಿಯಲ್ಲಿ ಆ ವೇಸ್ಟ್ ಆದ 75% ಅಲ್ಲಿ ಹಲವಾರು ರೀತಿಯಲ್ಲಿ ಪರಿಸರದ ಮೇಲೆ ಆಗಿರ್ಬೋದು, ಮಣ್ಣಿನ ಮೇಲೆ ಆಗಿರ್ಬೋದು, ನೀ ಗ್ರೌಂಡ್ ವಾಟರ್ ಮೇಲೆ ಆಗಿರ್ಬೋದು ಹಲವಾರು ದುಷ್ಪರಿಣಾಮಗಳನ್ನು ಮಾಡ್ತಾ ಇತ್ತು. ಅದೇ ನಾವು ಈ ನ್ಯಾನೋ ಯೂರಿಯಾವನ್ನು 4% ಸೊಲ್ಯೂಷನ್ 4 KML 1 ಲೀಟರ್ ನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದಾಗೆ ವಾತಾವರಣದ ಮೇಲೆ ಆಗ್ಲಿ, ಭೂಮಿ ಮೇಲೆ ಆಗ್ಲಿ ಯಾವುದೇ ತರದ ದುಷ್ಪರಿಣಾಮ ಆಗಲ್ಲ, ಮತ್ತೆ ಇಳುವರಿಯಲ್ಲೂ ಸಹ 8-15% ಇಳುವರಿಯಲ್ಲೂ ಸಹ ಅತಿ ಹೆಚ್ಚು ಪಡಿಬಹುದು, ಮತ್ತು ಗುಣಮಟ್ಟದ ಇಳುವರಿಯನ್ನು ಸಹ ಪಡಿಬಹುದು ಅಂತ ಹೇಳಿಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಸರ್, ಇನ್ನೊಂದು ನೀವು ಏನ್ ಹೇಳಿದ್ರಿ, ಇದು ಸ್ಪ್ರೇ ಮುಖಾಂತರ 2 ಸಲ ಬೆಳೆಯ ಹಂತದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಎಲ್ಲಾ ಬೆಳೆಗಳು, ತರಕಾರಿ ಇರ್ಲಿ ಅಥವಾ ಜೋಳ ಇರ್ಲಿ, ಕಡ್ಲಿ ಇರ್ಲಿ, ಸಜ್ಜಿ ಇರ್ಲಿ, ತೊಗರಿ, ಎಲ್ಲದಕ್ಕೂ ಮಾಡಬಹುದು ಇದು? ಹೌದು ಸರ್, ನಾವು ಈಗಾಗಲೇ 74 ಪ್ರಮುಖ ಬೆಳೆಗಳಲ್ಲಿ ಇದನ್ನು ಸಂಶೋಧನೆ ಮಾಡಿ ಇದನ್ನು 4 ML ಗೆ ನಾವು ಸ್ಟ್ಯಾಂಡರ್ಡೈಸ್ ಸಹ ಮಾಡಿದ್ವಿ. 4 ML 1 ಲೀಟರ್ ನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದ್ವಿ ಸರ್. ಅಂತಂದ್ರೆ ಸರ್, ಈಗ ಈ ನ್ಯಾನೋ ಇದನ್ನ ಸಿಂಪಡಣೆ ಮಾಡಬೇಕು ಅಂತಂದ್ರೆ 25-30 ದಿವಸ ಅಂತ ಹೇಳಿದ್ರೆ ಬೆಳೆ ಬಿತ್ತಿದ ಮೇಲೆ, ಹೌದಾ? ಅಂದ್ರೆ ಬೆಳೆ ಬಿತ್ತುವಾಗ ಸಾಮಾನ್ಯವಾಗಿರುವಂತಹ ಪದ್ಧತಿ ಅಂತಂದ್ರೆ ಯೂರಿಯಾವನ್ನ ನಾವು ಮೂಲ ಗೊಬ್ಬರವಾಗಿ ಕೊಡ್ತಾ ಇರ್ತೀವಿ, ಅದನ್ನ ಕೊಡಬೇಕು ಕೊಡಬಾರ್ದು ಸರ್? ಮೂಲ ಗೊಬ್ಬರವಾಗಿ ಅಂದ್ರೆ ಸಪೋಸ್ ರೈತ ಬಂದವರು ಏನ್ ಮಾಡ್ತಾರೆ, DAP ಕೊಡ್ತಾರೆ. ಅದೇ DAP ನಲ್ಲಿ ಯಾವ್ದೇ ಆಗ್ಲಿ ಕೊಡಬೇಕು. DAP ಅಲ್ಲಿ ಸುಮಾರು 18% ಯೂರಿಯಾ ಇರುತ್ತೆ. ಹೌದು, ನಮಗೆ ಸಾರಜನಕ ಅಂಶ 25 ದಿವಸದೊಳಗಡೆ ತುಂಬಾ ಅತಿಯಾಗಿ ಸಾರಜನಕ ಹಾಕ್ಲೇಬಾರ್ದು ಯಾವುದೇ ಬೆಳೆಗೂ. ಈಗ DAP ಮೂಲ ಗೊಬ್ಬರವಾಗಿ ಏನ್ ಕೊಡ್ತೀವಿ, ಅದರಲ್ಲೂ ಸಾರಜನಕ ಪ್ರಮಾಣ 18% ಇರೋದ್ರಿಂದ ನಮಗೆ ಬೆಳೆಗೆ ಬೇಕಾದ ಅಂಶನ ಅದು ತಗೊಳ್ಳುತ್ತಾರೆ. ಅಂದ್ರೆ DAP ಕೊಡ್ಬೇಕಂತ ಹೇಳ್ತಾ ಇದ್ರಿ ತಾವು? ಹೌದು ಸರ್, ಖಂಡಿತ DAP ಕೊಡ್ಲೇಬೇಕಲ್ಲ, ಫಾಸ್ಫರಸ್ ಬೇಕೇ ಬೇಕಲ್ಲ ಅದಕ್ಕೆ ಭೂಮಿಗೆ. ಅಂದ್ರೆ ಅದ್ರ ಸಲುವಾಗಿ DAP ಕೊಡ್ಬೇಕು, ಮುಂದೆ 25 ದಿನ ಆದ್ಮೇಲೆ ಈ ನ್ಯಾನೋ ಯೂರಿಯಾವನ್ನ ಸ್ಪ್ರೇ. ನಾವು ಈ ನ್ಯಾನೋ ಯೂರಿಯಾ ತಂದಿರೋ ಉದ್ದೇಶ, ಯೂರಿಯಾ ಭೂಮಿಗೆ ಏನಾಗ್ತಿದ್ರು ಅದನ್ನ ಕಡಿಮೆ ಮಾಡಿ ಈ ನ್ಯಾನೋ ಯೂರಿಯಾನ ಬಳಕೆ ಮಾಡಿದಲ್ಲಿ ತುಂಬಾ ಉಪಯುಕ್ತ. ನೀವು ಇದು ನ್ಯಾನೋ ಯೂರಿಯಾವನ್ನ ಬಿಡುಗಡೆ ಮಾಡೋದಕ್ಕಿಂತ ಮೊದಲು ಸಾಕಷ್ಟು ಸಂಶೋಧನೆ ಮಾಡಿವಿ ಅಂತ ಹೇಳಿದ್ರಿತಾವು. ಅಂದ್ರೆ ಎಷ್ಟು ವರ್ಷದ ಒಂದು ಸಂಶೋಧನೆ ಆಗಿದೆ, ಮತ್ತ ರೈತರು ಉಪಯೋಗ ಮಾಡಬೇಕು ಅಂತಂದ್ರೆ ಅವ್ರಿಗೆ ಎಷ್ಟು ಸುರಕ್ಷಿತ, ಮತ್ತ ಸ್ಪ್ರೇ ಮಾಡುವಾಗ ಏನಾದ್ರೂ ಮೈ ಮೇಲೆ ಇದು ಹಾಕೊಳ್ಬೇಕು, ಹೆಂಗ ಗವಚಗಳನ್ನ ಇಂಥವೆಲ್ಲ ಏನಾದ್ರೂ ಹೇಳ್ಬೋದು? ಸರ್, ಇದನ್ನ ಸುಮಾರು 3 ನವೆಂಬರ್ 2019 ಇದು ಟೆಸ್ಟಿಂಗ್ ಆಗಿ ಲೋಕಾರ್ಪಣೆ ಮಾಡಿದ್ರು. ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳು, ಮಾನ್ಯ ಕೇಂದ್ರ ಕೃಷಿ ಮಂತ್ರಿಗಳು ಎಲ್ಲ ಒಗ್ಗೂಡಿ ಇದನ್ನ ಬಿಡುಗಡೆ ಮಾಡಿದ್ರು. ತದನಂತರ ನಾವು ಸರಾಗವಾಗಿ ಸುಮಾರು 11,000 ರೈತರ ಗದ್ದೆಗಳಲ್ಲಿ, ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಎಲ್ಲಾ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಈ ಎಲ್ಲಾ ಕೇಂದ್ರಗಳಲ್ಲಿ ನಾವು ಸುಮಾರು 74 ಬೆಳೆಗಳಲ್ಲಿ ಇದನ್ನ ಪರೀಕ್ಷೆ ಮಾಡಿದೀವಿ. ಇದರಲ್ಲಿ ನಾವು ಕಂಡು ಬಂದಿದ್ದೇನೆಂದ್ರೆ ಸುಮಾರು 8-15% ಇಳುವರಿಯನ್ನು ಅತಿ ಹೆಚ್ಚು, ಮತ್ತು 50% ಯೂರಿಯಾ ಕಡಿಮೆ ಮಾಡಿದ್ದಲ್ಲಿ ಸಹ ನಾವು 8-15% ಇಳುವರಿಯನ್ನು ಜಾಸ್ತಿ ಪಡೆಯಬಹುದು ಅಂತ ಕಂಡು ಬಂದಿತ್ತು. ತದನಂತರ ಇದು ಭಾರತ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಆದ್ಮೇಲೆ ಭಾರತ ಸರ್ಕಾರ ಕೂಲಂಕುಷವಾಗಿ ವೆರಿಫೈ ಮಾಡಿ ನಮ್ಗೆ ಇಫ್ಕೋ ಸಂಸ್ಥೆಗೆ ಅನುಮೋದನೆ ಸಹ ಸಿಕ್ತು. ಇದರಿಂದ ನಮ್ಗೆ ಯಾವುದೇ ತರದ ಅಡ್ಡ ಪರಿಣಾಮಗಳಿಲ್ಲ. ಈಗ ಮನುಷ್ಯನ ಕೈ ಮೇಲೆ ಬಿದ್ರೂ ಸಹ ವಾತಾವರಣದ ಮೇಲೆ ಆಗ್ಲಿ, ಮಣ್ಣಿನ ಮೇಲೆ ಆಗ್ಲಿ, ಮಣ್ಣಿನ ಜೀವಾಣು ಅಂಶಗಳ ಮೇಲೆ ಆಗ್ಲಿ ಯಾವುದೇ ತರದ ಅಡ್ಡ ಪರಿಣಾಮಗಳಿಲ್ಲ ಅನ್ನೋದು ಈ ಕೃಷಿ ಸಂಶೋಧನೆಯಿಂದ ನಮ್ಗೆ ಈ 2 ವರ್ಷ ಏನ್ ಮಾಡಿದ್ವಿ ಆ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಆದ ಕಾರಣ ಈ ನಾವು ನ್ಯಾನೋ ಯೂರಿಯಾವನ್ನು ಪರಿಸರ ಸ್ನೇಹಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಪರಿಸರ ಸ್ನೇಹಿ ನ್ಯಾನೋ ಯೂರಿಯಾ ಅಂತ ತಾವು ಒಂದು ಖುಷಿಯಿಂದ ಹೇಳ್ಕೊಳ್ಳುತ್ತೀರಿ. ಹೌದು ಸರ್, ಇದು ನೀವು ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ರೆ ಆಗಳೆ ಸ್ಪ್ರೇ ಮಾಡಬೇಕು ಅಂತಂದ್ರೆ ನಮ್ಮ ರೈತರೇನು ಔಷಧ ಉಪಯೋಗ ಮಾಡ್ಲಿಕ್ಕೆ ಏನು ಸ್ಪ್ರೇಯರ್ ಇರ್ತಾವ, ನೋಜಲ್ ಇರ್ತದ, ಅದೇ ಬೇಕು ಅಥವಾ ಸ್ಪೆಸಿಫಿಕ್ ಏನಾದ್ರು ನೋಜಲ್ ಸ್ಪ್ರೇ ಬೇಕು? ಏನಿಲ್ಲ, ಸಣ್ಣ ಕಣಗಳ ರೂಪದಲ್ಲಿ ಎಲೆ ಮೇಲೆ ಬೀಳ್ಬೇಕು. ಅಂದ್ರೆ ಮಿಸ್ಟ್ ಟೈಪ್ ಬೀಳ್ತಾ ಇರಬೇಕು? ಮಿಸ್ಟ್ ಟೈಪ್. ಹೌದು. ಅಂತಂದ್ರೆ ಯಾವ ಸ್ಪ್ರೇಯರ್ ಮನೆಯಲ್ಲಿ ಇರ್ತದೆ ಅದನ್ನ ಉಪಯೋಗ ಮಾಡಿದ್ರೆ ನಡೀತದೆ. ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ನಾವು ಎಲ್ಲಾ ಸಹಕಾರ ಸಂಘಗಳಲ್ಲಿ ಸ್ಪ್ರೇಯರ್ ಗಳನ್ನು ಸಹ ಇಡ್ತಾ ಇದೀವಿ. ಈಗ ಈಗಾಗಲೇ ನಮ್ಮ ರಾಜ್ಯಕ್ಕೆ 1500 ಸ್ಪ್ರೇಯರ್ ಗಳು ಸಹ ತರಿಸಿದೀವಿ ನಾವು, ಪವರ್ ಸ್ಪ್ರೇಯರ್ಸ್. ಏನ್ ಉದ್ದೇಶ ಸರ್ ಅವು? ಅದನ್ನ ನಾವು ತಗೊಂಬಂದಿರ ಉದ್ದೇಶ ಎಲ್ಲಾ ಸಹಕಾರ ಸಂಘಗಳಲ್ಲಿ ಅದನ್ನ ನಾವು ಇಟ್ಟು ರೈತರು ಯಾರು ಬೇಕಾದ್ರೂ ಬಂದು ತಗೊಂಡೋಗಿ ಸ್ಪ್ರೇ ಮಾಡು, ಅಲ್ಲೇ ತಗೊಂಬಂದಿಟ್ಟು ಯುಟಿಲೈಸ್ ಮಾಡ್ಕೊಂಡನ್ನೋ ಉದ್ದೇಶದಿಂದ ತಗೊಂಬಂದಿದ್ದೀವಿ. ಮತ್ತೆ ಅವಕ್ಕೆ ಅದಕ್ಕೆ ಏನಾದ್ರೂ ರೆಂಟ್ ಅದು ಚಾರ್ಜ್ ಏನು ಕೊಡ್ಬೇಕಾಗಿಲ್ಲ, ಯಾವ್ದು ರೆಂಟ್ ಇಲ್ಲ, ಎಲ್ಲ ಫ್ರೀ ಸರ್ವಿಸ್ ತಗೊಂಡೋಗಿ ಸುರಕ್ಷಿತವಾಗಿ ಆ ಸೊಸೈಟಿಗೆ ತಗೊಂಬಂದಿದ್ರೆ ಸಾಕು. ಈಗ ವಿಲೇಜ್ ಗ್ರಾಮ ಪಂಚಾಯತ್ಗಳಲ್ಲೂ ಇಡಬೇಕನ್ನೋ ಉದ್ದೇಶದಿಂದ ನಾವು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ತಗೊಂಡ್ಬಿಡ್ತೀವಿ. ಸರ್ ಇದು ನ್ಯಾನೋ ಟೆಕ್ನಾಲಜಿ ಏನಲ್ಲ, ಆಗಲೆ ತಾವು ಹೇಳಿದ್ರೆ ಪ್ರಾರಂಭದಲ್ಲಿ ಬೇರೆ ಬೇರೆ ಗೊಬ್ಬರಗಳಲ್ಲಿ ಸಹಿತ ಇದು ಬರೋದಿದೆ ಏನು ಬರೋ ವರ್ಷಗಳಲ್ಲಿ ಅಂತೇಳಿ. ನಮ್ಮ ದೇಶದಲ್ಲಿ ಇಫ್ಕೋ ಅಲ್ಲದೆ ಬೇರೆ ಯಾವ್ದಾದ್ರು ರಸಗೊಬ್ಬರ ಸಂಸ್ಥೆಗಳು ಕಂಪನಿಯವರು ಈ ಒಂದು ನ್ಯಾನೋ ತಂತ್ರಜ್ಞಾನ ಮಾಡಿ ಪ್ರಾಡಕ್ಟ್ ಹೊರಗೆ ತರಲಿಕ್ಕೆ ಏನಾದ್ರೂ ಪ್ರಯತ್ನ ನಡೆಸ್ಯಾರ ಅಂತ? ಹಂಗ ಸರ್ ಬೇರೆ ಕಂಪನಿಗಳು ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ, ಬಟ್ ಯಾವುದೇ ತರದ ಭಾರತ ಸರ್ಕಾರದ ಅನುಮೋದನೆ ಯಾವುದಕ್ಕೂ ಆಗಿಲ್ಲ. ಆದ್ರೆ ಇಫ್ಕೋ ಸಂಸ್ಥೆಗೆ ಮೊದಲ ಬಾರಿಗೆ ನ್ಯಾನೋ ಯೂರಿಯಾಗೆ ಅನುಮೋದನೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಜಿಂಕ್ ಮತ್ತು ನ್ಯಾನೋ ಜಿಂಕ್ ಮತ್ತು ನ್ಯಾನೋ ಕಾಪರ್ ಸಹ ಭಾರತ ದೇಶದ ಕಮಿಟಿ ಮುಂದೆ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸಹ ಬಿಡುಗಡೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ನ್ಯಾನೋ ಡಿಎಪಿನೂ ಸಹ ಟೆಸ್ಟಿಂಗ್ ಗೋಸ್ಕರ ನಾವು ಆಲ್ರೆಡಿ ಟೆಸ್ಟ್ ಪರೀಕ್ಷೆಗಳು ಸಹ ವಿವಿಧ ಕೇಂದ್ರಗಳಲ್ಲಿ ಮಾಡ್ತಾ ಇದೀವಿ. ಮುಂದಿನ ವರ್ಷದೊಳಗಡೆ ನ್ಯಾನೋ ಡಿಎಪಿ ಸಹ ರೈತರಿಗೆ ಸಿಗೋ ತರ ಮಾಡುವಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಸರ್ ಇಫ್ಕೋ ಹೆಸರು ಹೇಳಿದಂಗೆ ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಸಂಸ್ಥೆ. ಇನ್ನು ಬರೋ ವರ್ಷಗಳಲ್ಲಿ ತಾವು ಈ ನ್ಯಾನೋ ಯೂರಿಯಾ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಯಾವ ರೀತಿ ಒಂದು ಮಾರಾಟ ಮಾಡಬೇಕು, ಏನೊಂದು ಭವಿಷ್ಯವನ್ನು ನೀವು ನೋಡ್ಲಿತ್ತೀರಿ ನ್ಯಾನೋ ತಂತ್ರಜ್ಞಾನದಲ್ಲಿ? ಸರ್ ಇದು ಮೊಟ್ಟ ಮೊದಲಿಗೆ ಭಾರತ ದೇಶದಲ್ಲದೆ ಪ್ರಪಂಚ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಮರ್ಷಿಯಲಿ ನ್ಯಾನೋ ಯೂರಿಯಾ ನ್ಯಾನೋ ಗೊಬ್ಬರಗಳನ್ನು ತಯಾರು ಮಾಡಲಿಕ್ಕೆ ಇಫ್ಕೋ ಸಂಸ್ಥೆ ಕೈ ಹಾಕಿದೆ. ಇದರ ಉದ್ದೇಶ ಏನಪ್ಪ ಅಂದ್ರೆ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಇಳುವರಿ ಪಡಿಬೇಕು ಮತ್ತೆ ವಾತಾವರಣದ ಮೇಲೆ ಆಗಿರೋ ದುಷ್ಪರಿಣಾಮಗಳೆಲ್ಲನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಕೈ ಹಾಕಿರೋದು. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಕಡಿಮೆ ಮಾಡಿ, ಈಗ ನ್ಯಾನೋ ಡಿಎಪಿ ಎಕ್ಸಾಂಪಲ್, ಡಿಎಪಿ ಮುಂದಿನ ವರ್ಷ ಮಾರ್ಕೆಟ್ ಬಂದ್ರೆ ಇವತ್ತಿನ ಡಿಎಪಿ ಬೆಲೆ ಸಬ್ಸಿಡಿ ಒಗ್ಗೂಡಿ ಸೇರಿಸಿದ್ರೆ 2400 to 2500 ರೂಪಾಯಿ 50 kg ಚೀಲಕ್ಕೆ. ಹೌದು, ಅದೇ ನ್ಯಾನೋ ಡಿಎಪಿ ಬಂದು ನಾವು 500 ರೂಪಾಯಿಗೆ ನಾವು ರೈತರಿಗೆ ಕೊಟ್ಟಾಗೆ ಖಂಡಿತವಾಗ್ಲೂ ಅದರ ಉಪಯೋಗ ರೈತರಿಗೆ ತಿಳಿಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಅಧಿಕ ಇಳುವರಿ ಪಡಿಬಹುದು. ಮತ್ತೆ ಭಾರತ ದೇಶಕ್ಕೆ ಹೊರೆ ಏನಾಗ್ತಿತ್ತು, ಸುಮಾರು ಯೂರಿಯಾ ರಸಗೊಬ್ಬರಕ್ಕೆ ಒಂದಕ್ಕೆ ಸುಮಾರು 50,000 ಹೆಚ್ಚು ಸಬ್ಸಿಡಿ ರೂಪದಲ್ಲಿ ರೈತರಿಗೆ ತಲುಪಿಸ್ತಾ ಇದ್ದಾರೆ. 50,000 crore 50,000 crore ಅಧಿಕ ಹೆಚ್ಚು ರೈತರಿಗೆ ಕೊಡ್ತಾ ಇದ್ದಾರೆ ಸಬ್ಸಿಡಿ ರೂಪದಲ್ಲಿ. ನ್ಯಾನೋ ಯೂರಿಯಾನ ರೈತರಿಗೆ ಕೊಟ್ಟಲ್ಲಿ ಅದಕ್ಕೆ ಯಾವುದೇ ತರದ ಸಬ್ಸಿಡಿ ಬೇಕಾಗಿಲ್ಲ. ಭಾರತ ದೇಶದ ಖಜಾನೆ ಮೇಲೂ ಸಹ ಹೊಡೆತ ಬೀಳೋದಿಲ್ಲ. ಆಮೇಲೆ ಇದಕ್ಕಾಗಿ ಏನು ಇಂಪೋರ್ಟ್ ಮಾಡ್ಕೊಳ್ತಾರೆ ಸರ್, ಅದು ಸಹಿತ ಉಳಿತಾಯ ಆಗ್ತದೆ ಸರ್ಕಾರಕ್ಕೆ. ನಾವು ಯೂರಿಯಾ ಇಂಪೋರ್ಟ್ ಮಾಡ್ತಾ ಇದೀವಲ್ಲ, ಯೂರಿಯಾ ಡಿಎಪಿಗಳು ಇವುಗಳನ್ನೆಲ್ಲ ಇಂಪೋರ್ಟ್ ಮಾಡ್ತಾ ಇದೀವಲ್ಲ, ಅವು ಸಹ ಇಂಪೋರ್ಟ್ ಕಡಿಮೆ ಮಾಡೋದ್ರಿಂದ ಭಾರತ ದೇಶದ ಮೇಲೆ ಫಾರಿನ್ ಎಕ್ಸ್ಚೇಂಜ್ ಅಂತ ಏನ್ ಹೇಳ್ತೀವಿ ಅದು ಸಹ ಕಡಿಮೆ ಆಗಿ ರೈತರಿಗೆ ಮತ್ತು ಭಾರತ ಸರ್ಕಾರಕ್ಕೆ ಮತ್ತು ಪರಿಸರ ಮತ್ತು ಮಣ್ಣಿನ ಮೇಲೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಅಂದ್ರೆ ತಾವು ಒಳ್ಳೆ ಒಂದು ಭವಿಷ್ಯವನ್ನ ನ್ಯಾನೋ ತಂತ್ರಜ್ಞಾನಕ್ಕೆ ಬರೋ ವರ್ಷಗಳಲ್ಲಿ ನೋಡ್ಲಿತ್ತೀರಿ ಅಂತ ಅಂದಂಗಾಯ್ತು. ಖಂಡಿತವಾಗ್ಲು ಖಂಡಿತವಾಗ್ಲು, ಈಗಾಗಲೇ ಬೇರೆ ದೇಶಗಳಿಂದ ಸಹ ನಮ್ಗೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ಈ ನ್ಯಾನೋ ಯೂರಿಯಾ ನ್ಯಾನೋ ಫರ್ಟಿಲೈಸರ್ಸ್ ಬಗ್ಗೆ. ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಆಲ್ಟರ್ನೇಟಿವ್ ಫರ್ಟಿಲೈಸರ್ ಆಗಿ ನ್ಯಾನೋ ಫರ್ಟಿಲೈಸರ್ಸ್ ಬರೋದ್ರಲ್ಲಿ ಯಾವುದೇ ತರದ ಸಂದೇಹ ಇಲ್ಲ. ಹೌದಾ, ಬಹಳ ಸಂತೋಷ ಸರ್, ಒಳ್ಳೆ ವಿಷಯವನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ನ್ಯಾನೋ ಯೂರಿಯಾ ಬಹಳ ರೈತರ ಮತ್ತು ಪರಿಸರ ಸ್ನೇಹಿ ಅದ ಅಂತಂದಾಗ ಬಹಳ ಉಪಯೋಗ ಆಗ್ತದ. ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತ ಬಾಂಧವರು ಇನ್ನೂ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಬೇಕು, ಇನ್ನು ಮಾತಾಡಬೇಕು ಅಂತಂದ್ರೆ ತಮ್ಮ ಇಫ್ಕೋ ಸಂಸ್ಥೆ ಸಹಾಯವಾಣಿ ಆಗಲಿ ಅಥವಾ ಯಾವ್ದೋ ಒಂದು ತಮ್ಮ ಕಚೇರಿ ನಂಬರ್ ಏನಾದ್ರು ಹೇಳ್ಬೋದು ಸರ್? ರೈತ ಬಾಂಧವರೇ, ತಮ್ಮೆಲ್ಲರಿಗೂ ತಿಳಿದಿರೋ ವಿಷಯ, ಇಫ್ಕೋ ಸಂಸ್ಥೆ ಬೇರೆ ಸಂಸ್ಥೆ ಅಲ್ಲ, ರೈತರಿಂದ ಸ್ಥಾಪನೆಯಾದ ಸಂಸ್ಥೆ, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೀತಾ ಇರೋ ಸಂಸ್ಥೆ, ರೈತರ ಸಹಕಾರ ಸಂಸ್ಥೆ. ಸದಾ ಇಫ್ಕೋ ಸಂಸ್ಥೆ ಯಾವಾಗ್ಲೂ ರೈತರಿಗೆ ಒಳ್ಳೆ ಮಾಡೋ ಬೇಕನ್ನೋ ಚಿಂತೆಯಲ್ಲೇ ನಡೀತಾ ಇರ್ತದೆ. ಆದ ಕಾರಣ ನಿಮ್ಮ ಆಶೀರ್ವಾದ ಇಷ್ಟು ದಿವಸ ಮಾಡ್ತಾ ಬಂದಿದ್ರಿ, ಇನ್ನು ಮುಂದಿನ ದಿನಗಳಲ್ಲೂ ತಾವು ಇದೇ ತರ ಆಶೀರ್ವಾದ ಮಾಡಿದ್ದಲ್ಲಿ ಖಂಡಿತವಾಗ್ಲೂ ತಾವುಗಳ ತಮ್ಮ ಬೆಳವಣಿಗೆಗೆ ತಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ದಯವಿಟ್ಟು ತಮಗೆ ಯಾವುದೇ ಸಂದೇಹ ಉತ್ತರ ಬೇಕಾದಲ್ಲಿ ಖಂಡಿತವಾಗ್ಲೂ ನನ್ನ ನಂಬರ್ ಅನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹೇಳಿ ಸರ್. 9448 0 9448 0 9 0 9043314 3 1. ರೈತ ಬಾಂಧವರ, ನಾನು ನಾರಾಯಣ ಸ್ವಾಮಿ ಅವರ ಮೊಬೈಲ್ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9448009431. ನಾರಾಯಣ ಸ್ವಾಮಿ ನಂಬರ್ ಹೇಳ್ಬೇಕಂದ್ರೆ ಹೇಳ್ತೀನಿ. ಹಾ ಹೇಳಿ ಸರ್. 9448090409041741416. ರೈತ ಬಾಂಧವರ ಇನ್ನೊಂದ್ಸಲ ನಾನು ನಂಬರ್ ಹೇಳ್ತೀನಿ ನೋಡ್ರಿ, 9448094417. ಇನ್ನೊಂದು ನಂಬರು 9448094416. ಖಂಡಿತ ಬರ್ಲಿ ಸರ್, ನಾವು ಯಾವಾಗ್ಲೂ ರೈತರಿಗೆ ಸೇವೆ ಮಾಡೋದ್ರಲ್ಲೇ ಖಂಡಿತ ತಾವಾಗ್ಲೂ ಮಾಡ್ತಿರ್ತೀವಿ. ಹೌದಾ ಸರ್, ಇದುವರೆಗೆ ತಾವೊಂದು ತಮ್ಮ ಸಮಯ ಕೊಟ್ಟು ನಮ್ಮ ರೈತ ಬಾಂಧವರಿಗೆ ಪ್ರಪಂಚದಲ್ಲಿಯೇ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ನ್ಯಾನೋ ಯೂರಿಯಾವನ್ನ ತಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡೋರಿದ್ರೆ ಇದು ಬಹಳ ಒಳ್ಳೆಯ ವಿಷಯ. ಅದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ, ನ್ಯಾನೋ ಯೂರಿಯಾಕ್ಕೆ ಒಳ್ಳೆ ಒಂದು ಭವಿಷ್ಯ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ ನಾವು. ಇದರ ಜೊತೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಸರ್, ತುಂಬಾ ಧನ್ಯವಾದಗಳು. ನಾಡ ತುಂಬ ಪದ ಮಾಡವರಾದರು, ನಾಡ ತುಂಬ ಪದ ಮಾಡವರಾದರು, ಹಾಡುವ ಜನರಾದರು ಮಸ್ತ, ನಾಡ ತುಂಬ ಪದ ಮಾಡವರಾದರು, ಹಾಡುವ ಜನರಾದರು ಮಸ್ತ. ಪಲ್ಲವಂದದ ಪದ ಮಾಡತಾರ ಪಲ್ಲವರಂಗ ಎಲ್ಲ ಶಾಸ್ತ್ರೋಕ್ತ, ಬಲ್ಲವರಂಗ ಎಲ್ಲ ಶಾಸ್ತ್ರೋಕ್ತ, ನಾಡ ತುಂಬ ಪದ ಮಾಡವರಾದರು. ಅರ್ಥ ಬಲ್ಲವರಂತ ಅನುಭವ ಕಲ್ತು, ಅರ್ಥ ಬಲ್ಲವರಂಗ ಅನುಭವ ಕಲ್ತು, ಅರ್ಧಗಟ್ಟ ನಿಂತಾರ ನಾಡೊಳಗ, ಮಂಜಾನ ಕೈಯಾಗ ಮಾಣಿಕ ಕೊಟ್ಟಾರ ಹಲ್ಲ ಹಾಕಿ ಕಳಬಗದಂಗ. ಶಾಣ್ಯನಂತ ನಿಮ್ಮ ಹೆಂಗ ಅನ್ನಲಿ, ಶಾಣ್ಯನಂತ ನಿನ್ನ ಹೆಂಗ ಅನ್ನಲಿ, ಏನ ಗುಣ ಐತಿ ನಿನ್ನಲ್ಲಿ, ಶಾಣನಂತ ನಿನ್ನ ಹೆಂಗ ಅನ್ನಲಿ, ಏನ ಗುಣ ಐತಿ ನಿನ್ನಲ್ಲಿ, ಗಾಯನದಲ್ಲಿ ನಾರದ ನನ್ನೆಲ್ಲ ಗಾರ್ಡಪ್ಪ ನೀನು ಬುದ್ಧಿಯಲ್ಲಿ, ಗಾರ್ಡಪ್ಪ ನೀನು ಬುದ್ಧಿಯಲ್ಲಿ, ಓ ನಾಡ ತುಂಬ ಪದ ಮಾಡವರಾದರು, ನಾಡ ತುಂಬ ಪದ ಮಾಡವರಾದರು, ಹಾಡುವ ಜನರಾದರು ಮಸ್ತ, ಪಲ್ಲವಂದದ ಪದ ಮಾಡತಾರ ಪಲ್ಲವರಂಗ ಎಲ್ಲ ಶಾಸ್ತ್ರೋಕ್ತ. ವಿದ್ಯೆದಲ್ಲಿ ಗಣಪತಿ ವಿದ್ಯದಲ್ಲಿ ಗಣಪತಿಗನ್ನಲ್ಲ, ಓಂ ನಾಮ ಕಲಿತಿವ ಜನ್ಮದಲ್ಲಿ ನೀ, ಓಂ ನಾಮ ಕಲಿತಿವ ಜನ್ಮದಲ್ಲಿ, ವಿದ್ಯದಲ್ಲಿ ವಿದ್ಯದಲ್ಲಿ ಗಣಪತಿಗನ್ನಲ್ಲ, ಓಂ ನಾಮ ಕಲಿತಿವ ಜನ್ಮದಲ್ಲಿ ನೀ, ಓಂ ನಾಮ ಕಲಿತಿವ ಜನ್ಮದಲ್ಲಿ, ನೀತಿಯಲ್ಲಿ ನಿನ್ನ ವಿದುರನನ್ನಲ್ಲ ಭೈರತ ಪೂಜೆವ ಬಾಯಲ್ಲಿ, ನೀತಿಯಲ್ಲಿ ನಿಗದಿದುರ ನನ್ನಲ್ಲ ಭೈರತ ಪೂಜಿಲ ಬಾಯಲ್ಲಿ, ನಾಡ ತುಂಬ ಪದ ಮಾಡವರಾದರು, ಹಾಡುವ ಜನರಾದರು ಮಸ್ತ, ಪಲ್ಲವಂದದ ಪದ ಮಾಡತಾರ ಪಲ್ಲವರಂಗ ಎಲ್ಲ ಶಾಸ್ತ್ರೋಕ್ತ. ಪರಾಕ್ರಮದಲ್ಲಿ ಪಾರ್ಥ ನನ್ನಲ್ಲ, ಪರಾಕ್ರಮದಲ್ಲಿ ಪಾರ್ಥನನ್ನದ ನಾದ ಹೇಳಿ ನೀ ಗರ್ವದಲ್ಲಿ ಧರ್ಮದಲ್ಲಿ ಧರ್ಮರಾಯ ನನ್ನಲ್ಲಿ ಆ ಕರ್ಮ ಮಾತಿನವರಿವರಲ್ಲಿ ಶಾಂತಿಯಲ್ಲಿ ವಸಿಷ್ಠನನ್ನಲ ಜಗಳ ಮಾತಿ ಕೃತ ನಿಂತಲ್ಲಿ ಸತ್ಯದಲ್ಲಿ ಹರಿಶ್ಚಂದ್ರ ನನ್ನಲ ಸುಳ್ಳ ತಪ್ಪುದಲ ಬಾಯಲ್ಲಿ ಸತ್ಯದಲ್ಲಿ ಹರಿಶ್ಚಂದ್ರ ನನ್ನಲ ಸುಳ್ಳ ತಪ್ಪುದಲ ಬಾಯಲ್ಲಿ ಸ್ವರದಲ್ಲಿ ಕೋಕಿಲ ನನ್ನಲ ಸಿಕ್ತಂಗ ಭದ್ರತಿ ಸಭಾದಗ ಸಿಕ್ತಂಗ ಭದ್ರತಿ ಸಭಾದಗ ನಾದ ತುಂಬ ಪದ ಮಾಡವರಾದರು ಹಾಡುವ ಜನರ ಧರ್ಮಸ್ಥ ಪಲ್ಲವಂಗದ ಪದ ಮಾಡತಾರ ಪಲ್ಲವರಂಗ ಗಲ ಶಾಂತ ಪಲ್ಲವರಂಗ ಗಲ ಶಾಂತ ಅರ್ಥ ಪಲ್ಲವರಂತ ಅನುಭವ ಕಂಡು ಅರ್ಕತ ನಿಂತಾರ ನಾಡೊಳಗ ಮಂಗಾನ ಕೈಯಾಗ ಮಾಣಿಕ್ಯ ಕೊಟ್ಟರ ಹಲ್ಲದಾಗಿ ಕಳ ಕೊರಂಗ ಹಲ್ಲದಾಗಿ ಕಳ ಕೊರಂಗ ಓ ಹಲ್ಲದಾಗಿ ಕೊರಂಗ ಸಂಪಿಗಿತ್ತನೆಯಂತ ಹುಡುಗ ಸಂತಗಾದ ಹೋಗ್ತಾನ ಸಂಪಿಗಿತ್ತನೆಯಂತ ಹುಡುಗ ಸಂತಗಾದ ಹೋಗ್ತಾನ ಹಂತೆ ಗೋದಿ ಕೇಳ್ತೇನ ಅವನ ಹೆಸರ ನಾ ಹಂತೆ ಗೋದಿ ಕೇಳ್ತೇನ ಅವನ ಹೆಸರ ನನ್ನ ಕಾಂತನ ರೂಪ ಹೊಂಟ ಹುಣ್ಣಿ ಚಂದೇದ ನನ್ನ ಕಾಂತನ ರೂಪ ಹೊಂಟ ಹುಣ್ಣಿ ಚಂದೇದ ಇವನ ಚಿಂತೆಯೊಳಗ ಜೀವಕ್ಕಿರುವ ಸ್ಥಿರ ಇವನ ಚಿಂತೆಯೊಳಗ ಜೀವಕ್ಕಿರುವ ಸ್ಥಿರ ಕನಸಿನಾಗ ಕಂಡಂಗಾಯ್ತು ಮನಸ್ಸಿನಾಗ ಹೋಗ್ಬಾರ್ದು ಕಂದಂಗಾತ ಮನಸ್ಸಿನಂದ ಹೋದವರ್ದು ಹರಸಂಗಿ ಊರಗಿಲ್ಲ ಇವನಂತರ ಹರಸಂಗಿ ಊರಗಿಲ್ಲ ಇವನಂತರ ಸಂಪಿಗಿತ್ತನೆಯಂತ ಸಂಪಿಗಿತ್ತನೆಯಂತ ಸಂಪಿಗಿತ್ತನೆಯಂತ ಹುಡುಗ ಸಂತಗಾದ ಹೋಗ್ತಾನ ಹಂತೆ ಕೂಡಿ ಕೇಳ್ತೇನೆ ಅವನ ಹೆಸರ ನಾ ಹಂತೆ ಕೂಡಿ ಕೇಳ್ತೇನೆ ಅವನ ಹೆಸರ ಇವನ ರೂಪ ಅಪರೂಪ ಇವನ ರೂಪ ಅಪರೂಪ ಹಚ್ಚಿದಂಗ ಚಂದ್ರದೀಪ ಇವನ ರೂಪ ಅಪರೂಪ ಹಚ್ಚಿದಂಗ ಚಂದ್ರದೀಪ ಏಳ್ತಿಪ್ಪ ಪಟ್ಟ ನಿನ್ನ ಕರಳ ಏಳ್ತಿಪ್ಪ ಪಟ್ಟ ನಿನ್ನ ಕರಳ ಕುಂತ ನಿಂತ ಇವನ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಕುಂತ್ರ ನಿಂತ ಇವನ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ನಿಂತಿಲ್ಲ ಕಣ್ಣಿಗೆ ಹಾಗಲಿರಲ್ಲ ಇವನ ಹಸ್ತ ಸಿಸ್ತ ಇವನ ಹಸ್ತ ಸಿಸ್ತ ಮಾವಿನ ತರಲ ಮ್ಯಾಲ ಕುಂತದ ಮುಂದೆ ಒಪ್ಪ ತರಲ ಸಂಪಿಗೆ ಕರೆಯಂತ ಹುಡುಗ ಸಂತೆಯಾದ ಹೋಗ್ತಾನ ಸಂತೆ ಗೋದಿ ಕೇಳ್ತೇನೆ ಗೋದಿ ಕೇಳ್ತೇನೆ ಬಣ್ಣ ಸೋತನ್ನ ಕೂಡ ಮಾತು ಒಂದ ಆಡುವಲ್ಲ ಮನ ಸೋತನ್ನ ಕೂಡ ಮಾತು ಒಂದ ಆಡುವಲ್ಲ ಪ್ರೀತಿಯುಕ್ತ ನನ್ನ ಮ್ಯಾಲ ಸರಳ ಪ್ರೀತಿಯುಕ್ತ ನನ್ನ ಮ್ಯಾಲ ಸರಳ ಇವ ಹುಡ್ತಿನವನಲ್ಲ ಇವ ಹುಡ್ತಿನವನಲ್ಲ ಇವನ ದುರ್ಪ ಏನ್ ಹೇಳಿ ನಾಗ ಸ್ವಲ್ಪ ಭೋರದಂಗ ಇವ ಹುಡುಪಿ ನಾವಲ್ಲ ಇವನ್ ಹುಡುಪ ಏನ್ ಹೇಳಿ ನಾಗ ಸ್ವಲ್ಪ ಬೋರದಂಗ ನೋಡಿನಾಗಂತ ಇವನ ಚಿಂತೆಯೋಗ ಮನಿ ಮಾರ ನಾ ಮಾರಪ್ಪ ನಾ ಮಾರತ ಸಂತಿಗಿತ್ತನೆ ಅಂತ ಹುಡುಗ ಸಂತಿಗಿತ್ತನೆ ಅಂತ ಹುಡುಗ ಸಂತೆಯಾದ ಹೋಗ್ತಾನೆಸದ ನನ್ನ ಕಾಂತ ರೂಪ ಪಟ್ಟ ಹುಡುಗಿ ಚಂದೇದ ನನ್ನ ಕಾಂತ ರೂಪ ನನ್ನ ಕಾಂತ ರೂಪ ಹೊಂಟ ಹುಣ್ಣಿ ಚಂದೇದ ಇವನ ಚಿಂತೆಯೊಳಗ ಜೀವಕ್ಕಿಲ್ಲ ಸೇರಾರ ಕನಸಿನಾಗ ಕಂಡಂಗಾಯ್ತು ಕನಸಿನಾಗ ಕಂಡಂಗಾತ ಮನಸೋತ ಕನಸಿನಾಗ ಕಂಡಂಗಾಯ್ತ ಮನಸ್ಸು ಅಂದ ಹೋಗವಲ್ಲ ಹರಸ ಹಂಗೆ ಊರಗಿಲ್ಲ ಇವನಂತವರ ಅಂತ್ಯಕೋದಿ ಕೇಳ್ತೇನೆ ನಾ ಹೆಸರು ಅಂತ್ಯಕೋದಿ ಕೇಳ್ತೇನೆ ನಾ ಹೆಸರು.